ಶಾಲೆ ಸಮಜತೆ ಆರೋಗ ಜಗುವ ಹೊರೆ ಶಾಲೆ ರೇಣುಕಾ ಇದುವರೆಗೆ ನಾವಲಿಗೆಯ ರುಗ್ಮವ್ವ ಹನುಮಂತ್ ಬರಗಾಲ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದಿರಿ. ಈಗ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ತಿಕೋಟದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. Thank you. ನಿಮ್ಮ ತಂದಿ, ಭೋಗವತಿ ನಿಮ್ಮ ತಾಯಿ. ರೇಣುಕಾರಾಜ ನಿಮ್ಮ ತಂದಿ, ಭೋಗವತಿ ನಿಮ್ಮ ತಾಯಿ. ಹುಟ್ಟಿ ಬಂದರ ರೊಟ್ಟೆಯಲ್ಲಿ, ಹುಟ್ಟಿ ಬಂದರ ರೊಟ್ಟೆಯಲ್ಲಿ, ಹಾಕಿತು ನೆರ ತೊಟ್ಟಿಲದಲ್ಲೇ ಹುಟ್ಟಿ ಬಂದೆಯಲ್ಲಮ್ಮನೇ.